ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಸ್ತೆ ಸುರಕ್ಷತಾ ಮಾಸಾಚರಣೆ ಕುರಿತು ಕಾರವಾರದ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಾನ್ ಬಿ ಮಿಸ್ಕೀದ್ ಅವರೊಡನೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಜನವರಿ ಇಡೀ ತಿಂಗಳು ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂತ ಆಚರಣೆ ಮಾಡಲಾಗ್ತಾ ಇದೆ. ಇವತ್ತು ನಮ್ಮ ಜೊತೆಗೆ ಕಾರವಾರದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿರುವಂತಹ ಜಾನ್ ಬಿ ಮಿಸ್ಕಿತ ಅವರಿದ್ದಾರೆ. ಈ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಏನೇನು ಕಾನೂನುಗಳಿವೆ, ಯಾವ ರೀತಿ ಬದಲಾವಣೆಗಳನ್ನು ಮಾಡಲಾಗಿದೆ ಹಾಗೂ ರಸ್ತೆ ಸುರಕ್ಷತೆಯನ್ನು ಯಾವ ರೀತಿ ನಾವು ಅನುಸರಿಸಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಜಾನ್ ಮಿಸ್ಕಿತ ಅವರೇ. ನಿಮಗೂ ನಮಸ್ಕಾರ, ಮತ್ತು ಆಕಾಶವಾಣಿ ಕಾರವಾರದಲ್ಲಿ ಕೇಳುವರು ಯಾರೆಲ್ಲ ಈಗ ಇದ್ದಾರೆ ಅವರಿಗೆಲ್ಲ ನಮ್ಮ ನಮಸ್ಕಾರಗಳು ಮತ್ತು ಶುಭಕಾಮನೆಗಳು. ಒಳ್ಳೆಯದು. ಈಗ ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರತಿ ದಿವಸವೂ ಕೂಡ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ, ಸಾಕಷ್ಟು ಅಪಘಾತಗಳು ಕೂಡ ನಡೀತಾ ಇದೆ ಅಂತ ಹೇಳಿ, ಹೇಗಿದೆ ಒಂದು ಚಿತ್ರಣ ನಿಮಗೆ? ನಾನು ಒಂದು ವಿಷಯ ನಾನು ಹೇಳಬೇಕು. 2019-20 ನಮಗೆ ಕೋವಿಡ್ ಸಾಂಕ್ರಾಮಿಕ ರೋಗ ಬಂತು. ಆ ವರ್ಷದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 130,000 ಅಷ್ಟೇ ನಮ್ಮ ದೇಶದಲ್ಲಿ. ಪ್ರತಿ ವರ್ಷ ಅಷ್ಟೇ ಪ್ರಮಾಣದಲ್ಲಿ ಅಷ್ಟೇ ಸಾವುಗಳು ಈ ರಸ್ತೆ ಅಪಘಾತದಿಂದ ಉಂಟಾಗ್ತಾ ಇದೆ. ಅದರ ಬಗ್ಗೆ ನಾವು ಅಷ್ಟೊಂದು ಕಾಳಜಿ ವಹಿಸಿಲ್ಲ. ಒಂದು ವರ್ಷಕ್ಕೋಸ್ಕರ ನಾವೆಲ್ಲ ಮುಂಜಾಗ್ರತೆ ಕ್ರಮ ಕೈಗೊಂಡು ತಮ್ಗೆ ಗೊತ್ತಿರಬಹುದು. ಅನೇಕ ಸುರಕ್ಷತೆ ಮತ್ತು ನಾವು ಮಾಸ್ಕ್ ಧರಿಸುವ ಮೂಲಕ ನಮಗೆ ಸಾಂಕ್ರಾಮಿಕ ಹರಡದಂತೆ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ಪ್ರತಿ ವರ್ಷ ಅಷ್ಟೇ ಪ್ರಮಾಣದಲ್ಲಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪತ್ತಾ ಇದ್ದಾರೆ. ಅದಕ್ಕೆ ಜಾಸ್ತಿ 3 ಪಟ್ಟಷ್ಟು ಜನ ಅಪಘಾತದಲ್ಲಿ ಗಾಯಗೊಳ್ತಿದ್ದಾರೆ. ಇದರ ಬಗ್ಗೆ ನಾವು ಪ್ರತಿ ವರ್ಷ ಈ ಜಾಗೃತಿ ಜನರಲ್ಲಿ, ಯಾಕಂದ್ರೆ ಪ್ರತಿಯೊಬ್ಬರು ಯಾರು ನಾಗರಿಕರಿದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಈ ವಾಹನವನ್ನು ಉಪಯೋಗ ಮಾಡೇ ಮಾಡ್ತಾರೆ. ಒಂದು ಅವಿಭಾಜ್ಯ ಅಂಗ ಅವ್ರ ಜೀವನದ. ಅದಕ್ಕೋಸ್ಕರ ಇದರ ಬಗ್ಗೆ ನಾವು ಪ್ರತಿ ವರ್ಷ ಜಾಗೃತಿ ಕೊಡುವುದು ಮತ್ತು ಅವರಿಗೆ ಸಂಚಾರ ನಿಯಮಗಳ ಬಗ್ಗೆ ಮತ್ತು ರಸ್ತೆಯಲ್ಲಿ ಹೇಗೆ ಸುರಕ್ಷಿತವಾಗಿ ಚಾಲನೆ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ನಡೀತಾ ಇದೆ. ಈ ಹಿಂದೆಲ್ಲ ನಾವು ಕೇಳ್ತಾ ಇದ್ವಿ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ಹೇಳಿ, ಇದು ಮಾಸಾಚರಣೆಯ ಬದಲಾವಣೆ ಆಗಿದ್ಯಾಕೆ ನೋಡಿ? ಇಷ್ಟೊಂದು ಪ್ರಮಾಣದಲ್ಲಿ ಸಾವನ್ನಪ್ಪತ್ತಾ ಇದ್ದಾರೆ ಜನ ಮತ್ತು ಇದರಿಂದ ಬಾಧಿತರಾಗ್ತಾ ಇದ್ದಾರೆ ಅಪಘಾತಗಳಿಂದ. ಏನ್ ನಾವು ಸಪ್ತಾಹ ಮಾಡ್ತಿದ್ವಿ, ಅದರ ಪರಿಣಾಮ ಏನು ಆದಂಗೆ ನಮಗೆ ಕಾಣಲಿಲ್ಲ. ಜನರಿಗೆ ಮಾಹಿತಿ ಮುಟ್ತಾ ಇಲ್ಲ, ಇನ್ನು ಮುಟ್ತಾ ಇಲ್ಲ. ಒಂದು ವಾರದಲ್ಲಿ ಏನು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರದವರು ಇದನ್ನು ಮಾಸಾಚರಣೆ ಮಾಡಿ ನಾವು ವರ್ಷದಲ್ಲಿ ಒಂದು ತಿಂಗಳಿಗೋಸ್ಕರ ಅನೇಕ ಕಾರ್ಯಕ್ರಮಗಳು ದೇಶಾದ್ಯಂತ ನಡೀತಾ ಇದ್ದಾವೆ. ಅದರಿಂದ ನಾವು ಈ ಕಾರವಾರ ಆಟದಿಂದ ನಾವು ಈ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೇವೆ. ಅದರ ಭಾಗವಾಗಿ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ. ಸರ್, ಈಗ ಈ ರಸ್ತೆ ಅಪಘಾತಗಳ ಬಗ್ಗೆ ಮಾತನಾಡುವುದಿದ್ರೆ ಸಾಮಾನ್ಯವಾಗಿ ರಸ್ತೆ ವಾಹನವನ್ನ ಚಾಲನೆ ಮಾಡುವವರೇ ಇದಕ್ಕೆ ಕಾರಣ ಅಂತ ಸಾಮಾನ್ಯವಾಗಿ ಯೋಚನೆ ಮಾಡುವಂತದ್ದು ಇರ್ತದೆ. ಏನೇನು ಕಾರಣಗಳಿವೆ ರಸ್ತೆ ಅಪಘಾತಗಳಾಗುವುದಕ್ಕೆ? ನೋಡಿ, ಅಂಕಿಅಂಶಗಳ ಪ್ರಕಾರ 2022 ಅಂಕಿಅಂಶಗಳು ನಮ್ಮತ್ತಿದೆ. ಅದರ ನಂತರ ಅಂಕಿಅಂಶಗಳನ್ನು ಪ್ರಕಟಗೊಳ್ಳಲಿಲ್ಲ. ಅದರ ಪ್ರಕಾರ ನಮ್ಮ ದೇಶದಲ್ಲಿ 2022 168,000 ಜನ ಮೃತಪಟ್ಟಿದ್ದಾರೆ ರಸ್ತೆ ಅಪಘಾತದಲ್ಲಿ ಮತ್ತು 453,000 ಜನ ಗಾಯಗೊಂಡಿದ್ದಾರೆ. ಇದು ಚಿತ್ರ ನಮ್ಮ ಎದುರುಗಡೆ ಇರುವುದು. ಇದಕ್ಕೋಸ್ಕರ ನಾವು ಸಂಚಾರಿ ನಿಯಮಗಳ ಬಗ್ಗೆ ಬದಲಾವಣೆ ಆಗಿದೆ. 2019-17 ಕೇಂದ್ರ ಸರ್ಕಾರದ ಹೊಸ ಸಂಚಾರಿ ನಿಯಮಗಳನ್ನು ರೂಪಿಸಿದ್ದಾರೆ. ಸರಿ, ಓಕೆ. ಅದು ಬಿಟ್ಟು ವಾಹನದ ತಾಂತ್ರಿಕತೆಯಲ್ಲಿ ತುಂಬಾ ಬದಲಾವಣೆ ಆಗಿದೆ. ಸೇಫ್ಟಿ ಫೀಚರ್ಸ್ ತುಂಬಾ ಒಳಗೊಂಡಿದ್ದಾವೆ. ಇದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೊಡಲಿಕ್ಕೆ ಅಂತ ನಾವು ಈ ಆಚರಣೆ ಮಾಡ್ತಾ ಇದ್ದೇವೆ. ಸರಿ, ಈಗ ವಾಹನವನ್ನು ಚಲಾವಣೆ ಮಾಡುವ ಜವಾಬ್ದಾರಿ ಅಲ್ಲದೆ ಬೇರೆ ಏನೇನು ವಿಷಯಗಳೆಲ್ಲ ಬರ್ತವೆ ಈ ಆಕ್ಸಿಡೆಂಟ್ ಅಥವಾ ಒಂದು ಅಪಘಾತಗಳಾಗುವುದಕ್ಕೆ? ಸಂಚಾರ ವ್ಯವಸ್ಥೆಯಲ್ಲಿ ನಾವು ತಿಳ್ಕೋಬೇಕು, ಒಂದು ವಾಹನ, ಇನ್ನೊಬ್ಬ ಸವಾರ, ಮೂರನೇ ಯಾರು ಪ್ರಯಾಣಿಕರು, ನಾಲ್ಕನೇ ಪಾದಚಾರಿಗಳು, ಓಕೆ, ಐದನೇ ಸಂಚಾರ ದೀಪಗಳು. ಇದು ಪ್ರಮುಖ ಅಂಗಗಳು. ಇದರಿಂದ ಮೊತ್ತ ಮೊದಲಾಗಿ ನಾವು ಗಮನಿಸಬೇಕು, ಇಲ್ಲಿ ರಸ್ತೆ ಅಪಘಾತಗಳು 65% ರಸ್ತೆ ಅಪಘಾತಗಳಾಗುವುದು ಚಾಲಕನ ನಿರ್ಲಕ್ಷ್ಯತೆಯಿಂದ. ಯಾಕಂದ್ರೆ ತುಂಬಾ ವಿನ್ಯಾಸಗೊಂಡಿದೆ, ಹೊಸ ಹೊಸ ರಸ್ತೆಗಳು ಬರ್ತವೆ, ತಾಂತ್ರಿಕತೆ ಮುಂದುವರೆದಿದೆ, ವಾಹನದಲ್ಲಿ ತಾಂತ್ರಿಕ ಮುಂದುವರೆದಿದೆ. ರಸ್ತೆ ಅಪಘಾತ ಆಗ್ಲಿಕ್ಕೆ ಮುಖ್ಯ ಕಾರಣ ಸವಾರ, ಡ್ರೈವರ್, ಅವನ ನೆಗ್ಲಿಜೆನ್ಸ್, ನಿರ್ಲಕ್ಷ್ಯತೆಯಿಂದ. ಮತ್ತು ಇನ್ನೊಂದು ನಾವು ತಿಳ್ಕೋಬೇಕು, ನಾವು ಈಗ ಪಾದಚಾರಿಗಳು ಅಂದ್ಕೊಡ್ಲಿ ಒಂದು ಶಬ್ದದಲ್ಲಿ ನಾವು ಮುಗಿಸ್ತೇವೆ, ಅದು ಪಾದಚಾರಿಗಳಲ್ಲಿ ತುಂಬಾ ವಿಧ ಇದಾವೆ. ಈಗ ಒಬ್ಬ ಪಾದಚಾರಿ ರಸ್ತೆ ದಾಟಬೇಕಾದ್ರೆ ಅವನು ಮಗು ಇರ್ಬೋದು, ಅಂಗವಿಕಲ ಇರ್ಬೋದು, ಮದ್ಯಪಾನ ಮಾಡಿದವನು ಇರ್ಬೋದು, ಈ ತರ ವಯೋವೃದ್ಧರಿರ್ಬೋದು. ಅದರ ಪ್ರಕಾರ ನಿಮ್ಮ ಚಾಲಕರಲ್ಲಿ ಅವ್ರ ಬಗ್ಗೆ ನೀವು ಮುಂಚೆವಾಗಿ ಆಂಟಿಸಿಪೇಷನ್ ನಿರೀಕ್ಷೆ ನೀವು ಮುಂಚೆನೂ ಮಾಡಬೇಕು. ಇವನು ಇದೇ ತರ ಇದೆ ಅಂತ ಯೋಚನೆ ಮಾಡಿಹೋದ್ರೆ ಅಪಘಾತ ಆಗುವ ಸಂಭವ ಜಾಸ್ತಿ ಇರುತ್ತೆ. ಸರ್, ಈಗ ದ್ವಿಚಕ್ರ ವಾಹನಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಅಂತ ಹೇಳ್ತೀವಿ. ಎಷ್ಟೋ ಸರಿ ಇಲ್ಲೇ ಅಂಗಡಿಗೆ ಹೋಗಿ ಬರ್ತೀವಿ ಅಂತ ಹೋಗುವವರು ಇರ್ತಾರೆ, ಹೆಲ್ಮೆಟ್ ಅನ್ನು ಬಿಟ್ಟು ಹೋಗ್ತಾರೆ, ಅಂತ ಸಂದರ್ಭದಲ್ಲಿ ಕೂಡ ಆಕ್ಸಿಡೆಂಟ್ ಆಗಬಹುದು ಅಂತ. ಈ ಹೆಲ್ಮೆಟ್ನ ಒಂದು ಪ್ರಾಮುಖ್ಯತೆ ಏನು, ಯಾಕಾಗಿ ಬೇಕಿದು? ನೋಡಿ, ನಿಮ್ಮ ಯಾವುದೇ ಭಾಗಕ್ಕೆ ಗಾಯ ಆದರೂ ಅದನ್ನು ಸರಿಪಡಿಸಬಹುದು. ಸಾಮಾನ್ಯವಾಗಿ ಕಡಿಮೆ ಅದು ಮೆದುಳಿಗೆ ಗಾಯ ಆದರೆ ನಾವೇನ್ ತಿಳ್ಕೊಳ್ತೀವಿ, ನಮ್ಮ ತಲೆ ಮುಟ್ಟಿದೀವಿ ನೋಡಿದ್ರೆ ಬಾರಿ ಗಟ್ಟಿದೆ ಅಂತ ತಿಳ್ಕೊತೀವಿ. ಅಷ್ಟು ಇರಲ್ಲ, ಅದು ನಮ್ಮ ಭ್ರಮೆ, ಅದು ಅಷ್ಟೇ. ಆ ಭ್ರಮೆಯಿಂದ ನಾವು ಹೊರಗಡೆ ಬರಬೇಕು. ಅದಕ್ಕೋಸ್ಕರ ಹೆಲ್ಮೆಟ್ ಧರಿಸೋದೆ, ಅದು ಸ್ಟ್ಯಾಂಡರ್ಡ್ BIS ಸ್ಟ್ಯಾಂಡರ್ಡ್ ಪ್ರಕಾರ ಹೆಲ್ಮೆಟ್ ಇರಬೇಕು. ಅದನ್ನು ಬಿಟ್ಟು ರಸ್ತೆ ಪಕ್ಕದಲ್ಲಿ ಏನೋ ಟೋಪಿ ಹಾಕೊಂಡು ಹಾಕಿದಂಗೆ ಹೋದ್ರೆ ಅದು ಹೆಲ್ಮೆಟ್ ಅಂತ ಆಗುದಿಲ್ಲ. ಅದರ ಬಗ್ಗೆ ಉಂಟಾಗುವ ದುಷ್ಪರಿಣಾಮಕ್ಕೆ ಅವರೇ ಕಾರಣ ಆಗ್ತಾರೆ. ನಾನು ಹೆಲ್ಮೆಟ್ ಹಾಕಿದ್ದೆ, ಇನ್ಶೂರೆನ್ಸ್ ಸಿಗಲ್ಲ, ಕೊಡುದಿಲ್ಲ, ಅದು BSI ಇದು ಅಲ್ಲ, ಮಾಪಕ ಹೆಲ್ಮೆಟ್ ಅಲ್ಲ ಅದು. ಅದಕ್ಕೋಸ್ಕರ ಹೆಲ್ಮೆಟ್ ಸಾವಿರ ಮಾತ್ರ ಅಲ್ಲ, ಸಹ ಸಾವಿರನೂ ಹಾಕಬೇಕು. ಜೊತೆಯಲ್ಲಿ ಇದ್ದವರು ಹೆಲ್ಮೆಟ್ ಹಾಕ್ಲೇಬೇಕು. ಓಕೆ, ಮೂರು ಜನ ಹೋಗ್ಲಿಕ್ಕಿಲ್ಲ, ನಾವು ನೋಡ್ತೇವೆ ಹೆಲ್ಮೆಟ್ ಹಾಕದೇ ಇರುವುದು, ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರೋದು, ಮೂರು ಜನ ಹೋಗೋದು ಸದು ಸಾಮಾನ್ಯ ಆಗ್ಬಿಟ್ಟಿದೆ. ಪ್ರತಿ ದಿವಸ ನಾವು ನೋಡ್ತೇವೆ. ಈಗ ನೋಡಿ, ನಾನು ಒಂದು ದಿವಸ ನಾನು ಇಲ್ಲಿ ಹೇಳಬೇಕು, ನಮ್ಗೆ ರಸ್ತೆ ನಿಯಮಗಳು ಗೊತ್ತಿಲ್ಲದ ಅಪಘಾತ ಆಗುದಲ್ಲ, ಗೊತ್ತಿದ್ದು ನಿರ್ಲಕ್ಷ್ಯ ತೋರಿ ಆಗ್ತಾ ಇದೆ, ಪಾಲಿಸ್ತಾ ಇಲ್ಲ, ಗೊತ್ತಿದೆ ಎಲ್ರಿಗೆ. ಈಗ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಗೊತ್ತಿಲ್ವಾ, ಮದ್ಯಪಾನ ಮಾಡಬಾರ್ದು ಅಂತ ಗೊತ್ತಿರೋಲ್ವಾ, ಗೊತ್ತೇ ಇರುತ್ತೆ. ಟೇಕಿಂಗ್ ಚಾನ್ಸ್, ನೋಡೋಣ ಏನಾದ್ರೂ ಆಗ್ಲಿಕ್ಕಿಲ್ಲ, ಆಗ್ಲಿಕ್ಕಿಲ್ಲ ನೋಡೋ, ಏನಾಗಲ್ಲ ಇವತ್ತು, ಇಷ್ಟೇ ಹತ್ರ ಹೋಗ್ತೀನಿ. ಯಾಕೆ ಪೊಲೀಸ್ ಇರುವುದಿಲ್ಲ, ಪೊಲೀಸ್ ಇಂದ ನಿಮ್ಗೆ ಹೆಲ್ಮೆಟ್ ಹಾಕಿಸ್ಬೇಕಂತಿಲ್ಲ. ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ಜೀವದ ರಕ್ಷೆ ಜೊತೆ ನಿಮ್ಮ ಕುಟುಂಬದವರು ನಿಮ್ಮ ಮೇಲೆ ಹೊಂದ್ಕೊಂಡು ಇರುವವರು, ಅವರು ಆಮೇಲೆ ಪರಿಣಾಮ ಎದುರಿಸ್ತಾರೆ. ಅದರ ಬಗ್ಗೆ ನಿಮ್ಗೆ ಕಾಳಜಿ ಇದ್ರೆ, ಬೈಕ್ ಸವಾರರು ಎಸ್ಪೆಷಲ್ ಆಗಿ, ನೀವು ಹೆಲ್ಮೆಟ್ ಧರಿಸಲೇಬೇಕು, ನಿಮ್ಗೋಸ್ಕರ ಮತ್ತು ನಿಮ್ಮ ಮೇಲೆ ಅವಲಂಬಿತರಿಗೋಸ್ಕರ. ಈ ಅಂಶ ನಾನು ಇಲ್ಲಿ ಇವತ್ತು ಇನ್ನೂ ಎರಡು ಸೈಡ್ ಸಲ್ಬೇಕಾದ್ರೆ ಹೇಳ್ತೇನೆ. ನಾವು ಇನ್ನೊಂದು ವಿಷಯ, ಈ ದ್ವಿಚಕ್ರ ವಾಹನಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕ ಮಕ್ಕಳನ್ನ ಹೇಗೆ ನಿಭಾಯಿಸುವಂತಹದ್ದು ಅಂತ, ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಅಥವಾ ನಡುವಲ್ಲಿ ಕೂತ್ಕೊಂಡಿರ್ತಾರೆ, ಅವರನ್ನ ನಿಭಾಯಿಸುವುದು ಹೇಗೆ? ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದಿರಿ. ನಾವು 2022 ಕೇಂದ್ರ ಸರ್ಕಾರದವರು ಒಂದು ಹೊಸ ನಿಯಮ ತಂದಿದ್ದಾರೆ. ಅದರ ಪ್ರಕಾರ ಪ್ರತಿಯೊಂದು ಬೈಕ್ ಸವಾರ 9 ತಿಂಗಳಿಂದ 4 ವರ್ಷದ ಮಗುವನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಚೈಲ್ಡ್ ಹಾರ್ನೆಸ್ ಸಿಸ್ಟಮ್ ಅಂತ ಬಂದಿದೆ. ಅದು ನಿಮ್ಮ ಬ್ಯಾಕ್ ಪ್ಯಾಕ್ ಬ್ಯಾಗ್ ಇರ್ತಾರಲ್ಲ, ಬೆನ್ನಿಗೆ ಹಾಕ್ತಿರ, ಅದೇ ವಿನ್ಯಾಸದಲ್ಲಿ ಇದೆ ಸಾಧಾರಣ. ಅದು ಅದರಲ್ಲಿ ಮಗುವಿನ ಎರಡು ಕಾಲು ಹಾಕಿ ಆ ಬೆಲ್ಟ್ ಇರುತ್ತೆ, ನಿಮ್ಮ ಸೊಂಟಕ್ಕೆ ಕಟ್ಟಿ ಕರ್ಕೊಂಡು ಹೋಗ್ಬೇಕು. ಅವ್ರು ತಗೊಂಡು ಹೋಗ್ಬೇಕು, ಹೆಲ್ಮೆಟ್ ಹಾಕಬೇಕು ಮಗುವಿಗೆ, ಜೊತೆಯಲ್ಲಿ ಹೆಲ್ಮೆಟ್ ಹಾಕಬೇಕು. ಹೆಲ್ಮೆಟ್ ಈಗ ಸೈಕಲ್ ಹೆಲ್ಮೆಟ್ ಸಿಗುತ್ತೆ, ಅದು ಹಾಕಿದ್ರು ಪರವಾಗಿಲ್ಲ, ಒಂದು ಹೆಲ್ಮೆಟ್ ಹಾಕ್ಲೇಬೇಕು. ಈ ಬಗ್ಗೆ ಮತ್ತು ಅಂತ ವಾಹನ 40 ಕಿಲೋಮೀಟರ್ ಮೇಲೆ ಸ್ಪೀಡ್ ಅಲ್ಲಿ ಹೋಗ್ಲಿಕ್ಕಿಲ್ಲ. ಈಗ ನೋಡಿ, ಸಾಮಾನ್ಯ ನೀವು ಮಗುವನ್ನ ಹೇಗೆ ಹೇಗೆ ಕರ್ಕೊಂಡು ಹೋಗ್ತೀರಿ, ಆ ಮಗು ನಿಮ್ಮ ಸ್ವಂತ ಇಟ್ಕೊಂಡು ಇರುತ್ತೆ. ನೀವು ಸ್ವಲ್ಪ ದೂರ ಹೋದ್ರೆ ಮಗುವಿಗೆ ನಿದ್ದೆ ಬಂದ ತಿಳ್ಕೊಳ್ಳಿ, ಕೈ ಬಿಟ್ಬಿಡ್ತಾರೆ, ಹೌದು, ಅಥವಾ ಹಂಪ್ ಸಡನ್ ನೀವು ಹೊಡಿಬೇಕಾದ್ರೆ ಕೈ ಜಾರಿ ಬೀಳ್ಬೋದು. ಈಗ ಈ ಚೈಲ್ಡ್ ಹಾರ್ನೆಸ್ ಸಿಸ್ಟಮ್ ನೀವು ಧರಿಸಿದ್ರೆ ಉಪಕರಣ, ನೀವು ಮಗುನ ಏನು ಕಾಳಜಿ ಇಲ್ಲದೆ ಕರ್ಕೊಂಡು ಹೋಗ್ಬೋದು, ಸೇಫ್ ಆಗಿರುತ್ತೆ. ಎತ್ತವರು ಪೋಷಕರು ಹೆದೋ ಅವಶ್ಯಕತೆ ಇರುತ್ತೆ. ಓಕೆ, ಇನ್ನೊಂದು ಅಂಶ ನಾನು ಹೇಳ್ಬೇಕು. ಈಗ ಚೈಲ್ಡ್ ಹಾರ್ನೆಸ್ ಇಲ್ಲದೆ ಅಪ್ಪ ಅಮ್ಮ ಮಧ್ಯೆ ಮಗುನ ಕೂರಿಸ್ಕೊಂಡು ಹೋಗ್ತಾರೆ, ಹೋಗಿ ಬಟ್ ನೋಡಿ, ಅಮ್ಮನ ಟೈಮ್ ವೇಸ್ಟ್ ಆಯ್ತು. ಅಮ್ಮ ಹೋಗೋದು ಕೇವಲ ಮಗುವಿನ ಸುರಕ್ಷತೆಗೋಸ್ಕರ ಅಷ್ಟೇ, ಸಲ ಅಮ್ಮ ಬೇರೆ ಕೆಲಸ ತನ್ನ ಕೆಲಸ ಇದ್ದ ಮಾಡಬಹುದು, ಇಬ್ಬರಿಗೂ ಕೆಲಸ ಇದ್ರೆ ಹೋಗ್ಬೋದು. ಸರಿ, ಈಗ ದ್ವಿಚಕ್ರ ವಾಹನದಿಂದ ನಾವು ಸ್ವಲ್ಪ 4 ಚಕ್ರದ ವಾಹನಕ್ಕೆ ಹೋಗುವ, ಸ್ಪೀಡ್ ಅನ್ನ ಒಂದು ಲಿಮಿಟ್ ಇರಬೇಕು ಅಂತ ಹೇಳ್ತೀವಿ, ಇದು ಕೂಡ ಸಾಕಷ್ಟು ಅಪಘಾತಗಳು ಆಗ್ತಿವೆ ಅಂತ ಹೇಳಿ, ಈ ಸ್ಪೀಡ್ ಲಿಮಿಟ್ ಅನ್ನ ಒಂದು ಗವರ್ನ್ ಮಾಡುವುದು ಹೇಗೆ? ಈಗ ನೋಡಿ, ಕಾರಿಗೆ ಅಂತ ಇಂಜಿನ್ ನಲ್ಲಿ ಸ್ಪೀಡ್ ಈಗ ಫಿಕ್ಸ್ ಮಾಡಲಿಲ್ಲ, ಬಟ್ ಲಿಮಿಟ್ ಇದೆ, ಸ್ಪೀಡ್ ಲಿಮಿಟ್ ಹೈವೇ ನ್ಯಾಷನಲ್ ಹೈವೇ ಅಲ್ಲಿ 100 ತನಕ ಅವ್ರಿಗೆ ಇದೆ ಸ್ಪೀಡ್ ಅಲ್ಲಿ ಹೋಗ್ಬೋದು ಅಂತ ಇದೆ. ಅವರು ಕೆಲವೊಂದು 120, 140, 200 ತನಕ ಹೋಗೋ ಕಾರ್ಗಳು ಇದಾವೆ, ಇಲ್ಲ ಅಂತಿಲ್ಲ. ಅವಕ್ಕೆ ಕೇವಲ ನಾವು ಚೆಕ್ಕಿಂಗ್ ಮಾಡಿ ಕೇಸ್ ಹಾಕಬೇಕು ವಿನಃ ಅವ್ರ ಹಿಂದೆ 24 ಗಂಟೆ ನಾವು ಇರ್ಲಿಕ್ಕಿಲ್ಲ. ಬಟ್ ಈ ಪ್ರತಿಯೊಬ್ಬರು ಚಾಲಕರು 4 ಚಕ್ರದ ಕಾರ್ನವರು ವೇಗದ ಮಿತಿ ಎಷ್ಟಿದೆ ಅಂತ ತಿಳ್ಕೊಂಡು ಅದೇ ವೇಗದ ಮಿತಿಯಲ್ಲಿ ಹೋಗ್ಬೇಕು. ಆಮೇಲೆ ಲಾರಿ ಟ್ರಕ್ ಬಸ್ಗಳಿಗೆ ಸ್ಪೀಡ್ ಲಿಮಿಟ್ ಫಿಕ್ಸ್ ಆಗಿದೆ, ಅದು ಇಂಜಿನ್ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಿದೆ. ಈಗ ತಯಾರಕ ಇದಾರಲ್ಲ, ಅಂತ ವಾಹನ ತಯಾರಕರೆ ಅವ್ರು ವಾಹನವನ್ನು ಕೊಡ್ಬೇಕಾದ್ರೆ ಇಂಜಿನ್ ಅಲ್ಲಿ ಆ ಸ್ಪೀಡ್ ಫಿಕ್ಸ್ ಮಾಡ್ಬಿಟ್ಟು ಹೋಗುದಿಲ್ಲ. ಈಗ 80 ಕಿಲೋಮೀಟರ್ ಇದೆ ಸದ್ಯಕ್ಕೆ ಬಸ್ ಲಾರಿ, ಹೌದೌದು, ಬಸ್ ಲಾರಿ ಮತ್ತು ಎಲ್ಲ ಇದಕ್ಕೆ ಮ್ಯಾಕ್ಸಿಮಮ್ 80 ಇದೆ. ಯಾವ್ದು ಲಘು ಮೋಟಾರ್, ಸಾರಿಗೆ ವಾಹನ, ಮಧ್ಯಮ ವಾಹನ, ಭಾರಿ ಗತಗಳಿಗೆ 65 ಮಾಡಿದ್ದಾರೆ, ಭಾರಿ ತುಂಬಾ ದೊಡ್ಡ ವಾಹನಗಳಿಗೆ, ಇಲ್ಲಾಂದ್ರೆ 80 ಕಿಲೋಮೀಟರ್ ಫಿಕ್ಸ್ ಮಾಡಿದ್ದಾರೆ. ಇನ್ನೊಂದು ವಿಚಾರವನ್ನು ಇಲ್ಲಿ ಸೇರಿಸಬೇಕು, ಶಾಲಾ ಮಕ್ಕಳನ್ನ ತೆಗೆದುಕೊಂಡು ಹೋಗುವಂತಹ ವ್ಯಾನ್ಗಳಾಗಬಹುದು ಅಥವಾ ಆಟೋಗಳಾಗಬಹುದು, ಇದಕ್ಕೇನಾದ್ರೂ ಲಿಮಿಟ್ ಇದೆಯಾ? ಈಗ ಆಟೋದಲ್ಲಿ 6 ಮಕ್ಕಳ ಮೇಲೆ ತಗೊಂಡು ಬರ್ತದೆ, ಇದೆ ಲಿಮಿಟ್ ಆಟೋದಲ್ಲಿ, ಅದು ಇತ್ತು, ಈಗ ಅದನ್ನು ತೆಗೆದಿದ್ದಾರೆ, ಹಿಂದೆ 6 ಅಂತ ಮಾಡಿದ್ರು. ಈಗ ಶಾಲಾ ವಾಹನವನ್ನು ಹೊರತುಪಡಿಸಿ ಬೇರೆ ಯಾವುದೇ ಇತರ ಬಾಡಿಗೆ ವಾಹನದಲ್ಲಿ ಮಕ್ಕಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಇಲ್ಲೂ ಇಲ್ಲ, ಕಡ್ಡಾಯವಾಗಿ. ಓಕೆ, ಸ್ವಂತ ವಾಹನದಲ್ಲಿ ಮಗುವನ್ನು ಬಿಟ್ಟು ಬರಬಹುದು, ಅಪ್ಪ ಅಮ್ಮ ಯಾರಿದ್ದಾರೋ ಅದನ್ನು ಬಿಟ್ಟು ಬಾಡಿಗೆ ಯಾವುದು ನಿಮಗೆ ಟ್ಯಾಕ್ಸಿ ಬರುತ್ತಾ ಅಥವಾ ಯಾವುದೋ ಮ್ಯಾಕ್ಸಿ ಕ್ಯಾಬ್ ಸಿಗ್ತಾ ಟೆಂಪೋ ಸಿಗ್ತಾ ಅಂತೇಳಿ ಚಿಕ್ಕ ಚಿಕ್ಕ ವಾಹನದಲ್ಲಿ ಕರ್ಕೊಂಡು ಹೋಗ್ಲಿಕ್ಕಿಲ್ಲ. ಯಾಕಂದ್ರೆ ಶಾಲಾ ವಾಹನದಲ್ಲಿ ಕೆಲವು ಸುರಕ್ಷತಾ ಇದು ಅಂಶಗಳು ಒಳಗೊಂಡಿದ್ದಾವೆ. ಸ್ಪೀಡ್ 45 ಕಿಲೋಮೀಟರ್ ಮೇಲೆ ಇರಬಾರದು, ಅದಕ್ಕೆ GPS ಇರಬೇಕು, ಅದ್ರ ಜೊತೆ ಪ್ಯಾನಿಕ್ ಬಟನ್ ಇರಬೇಕು. ಓಕೆ, ಅದೆಲ್ಲ ಫಿಕ್ಸ್ ಆಗಿದೆ. ಇತರ ವಾಹನದಲ್ಲಿ ಅದೆಲ್ಲ ಆಗಿಲ್ಲ, ಅಂತ ಸುರಕ್ಷತಾ ಅಂಶಗಳು ಇತರ ವಾಹನದಲ್ಲಿ ಇಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಹೆತ್ತವರು ಪೋಷಕರು ಶಾಲಾ ವಾಹನವನ್ನು ಹೊರತುಪಡಿಸಿ ಇತರೆ ಖಾಸಗಿ ಅಂದ್ರೆ ಎಲ್ಲೋ ಬೋರ್ಡ್ ವಾಹನದಲ್ಲಿ. ಆಮೇಲೆ ಇನ್ನೊಂದು ಟ್ರೆಂಡ್ ಇದೆ, ಈಗ ಅಕ್ಕಪಕ್ಕದವರು 4-5 ಜನ ಸೇರಿ ಯಾರ ಒಂದು ಪೊಲೀಸ್ ಸಿಸ್ಟಮ್ ಇದೆ, ಅದು ಇಲ್ಲ, ನಾಟ್ ಅಲೌಡ್. ಆಮೇಲೆ ಈಗ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಮಾತನಾಡುವಾಗ ಈ ಕಾನೂನನ್ನ ಪಾಲಿಸಬೇಕು ಅಂತ ಹೇಳ್ತೀವಿ. ಈಗ ಒಂದು ರಸ್ತೆಯಲ್ಲಿ ಹಂಪ್ಸ್ ಇರ್ತದೆ ಅಥವಾ ಒಂದು ಸೈನ್ಸ್ ಇರ್ತದೆ, ಇದನ್ನ ಫಾಲೋ ಮಾಡುವುದು ಹೇಗೆ ಅಂತ. ಈಗ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ರೋಡ್ ಸೇಫ್ಟಿ ಕಮಿಟಿ ಅಂತ ಇದೆ, ರಸ್ತೆ ಸುರಕ್ಷತಾ ಸಮಿತಿ ಸಮಿತಿಗಳು, ಅದರಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಿರ್ತಾರೆ, PWD ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸದಸ್ಯ ಕಾರ್ಯದರ್ಶಿ ಇರ್ತವೆ, ಮತ್ತೆ ಇತರ 4-5 ಇಲಾಖೆಗಳು RTO ಸೇರಿ, ಸಾರಿಗೆ ಇಲಾಖೆ ಸೇರಿ, ಪೊಲೀಸ್ ಇಲಾಖೆ ಸೇರಿ ಇನ್ನೊಂದು 4-5 ಇಲಾಖೆಗಳು ಅದರಲ್ಲಿ ಸದಸ್ಯರು ಆ ಸಮಿತಿಯಲ್ಲಿ ಇರ್ತಾರೆ. ಈಗ ಪ್ರತಿ ಸಭೆಯಲ್ಲಿ 3 ತಿಂಗಳಿಗೆ ಒಂದ್ಸಲ ಆ ಸಭೆ ನಡೆಯುತ್ತೆ, ಆ ಸಭೆಯಲ್ಲಿ ಆ 3 ತಿಂಗಳಲ್ಲಿ ಏನು ಅಪಘಾತ ಆಗಿದೆ ಅದರೆಲ್ಲ ಮಾಹಿತಿಯಲ್ಲಿ ಅಲ್ಲಿ ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಹಾಗೆ ಯಾವ ಕಾರಣಕ್ಕೆ ಅಪಘಾತ ಆಗಿದೆ ಅದರ ಬಗ್ಗೆ ವಿಶ್ಲೇಷಣೆ ನಡೆಸಿ ಅದನ್ನು ಮುಂದೆ ಆಗದಾಗೆ ಹೇಗೆ ತಡಿಬೇಕು, ಏನ್ ಮಾಡಬೇಕು, ಅಲ್ಲಿ ಅಲ್ಲಿ ಚಿನ್ನ ರಸ್ತೆ ಚಿನ್ನ ಹಾಕ್ಬೇಕಾ, ಅಲ್ಲಿ ಹಂಪ್ಸ್ ಹಾಕ್ಬೇಕಾ, ಅದೆಲ್ಲ ಆ ಸಮಿತಿಯಲ್ಲಿ ತೀರ್ಮಾನ ಆಗುತ್ತೆ. ಅದರ ಪ್ರಕಾರ ಈ ಸೈನ್ ಹಾಕ್ಬಿಟ್ಟು ನಮ್ಗೆ ಇಷ್ಟ ಬಂದಾಗ ನಾವು ಸೈನ್ ಹಾಕ್ಲಿಕ್ಕಿಲ್ಲ, ಇಷ್ಟ ಬಂದಾಗ ಹಂಪ್ ಹಾಕ್ಲಿಕ್ಕಿಲ್ಲ, ಅಲ್ಲಿಯೇ ಚರ್ಚೆ ಆಗ್ಬೇಕು, ಅಲ್ಲಿಂದ ಆದೇಶ ಹೊರಡಿಸಬೇಕು, ಅದರಂತೆ ನಾವು ಏನ್ ಬೇಕು ಅವಶ್ಯಕತೆ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಕಾಯ್ಕೊಳ್ತೇವೆ. ಇನ್ನೊಂದು ವಿಚಾರ, ಈಗ ರಸ್ತೆ ಅಪಘಾತ ಆದಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಾವು ನಮ್ಮ ಆಕ್ಷನ್ ಹೇಗಿರಬೇಕು ಅಂತ. ಸಾಮಾನ್ಯವಾಗಿ ಅಪಘಾತ ಆದಂತಹ ಸಂದರ್ಭದಲ್ಲಿ ಕೈಕಾಲುಗಳಿಗೆ ಏನೋ ಒಂದು ನೋವಾಗಿರ್ತದೆ, ಇಂಜುರಿ ಆಗಿರ್ತದೆ, ಚಿಕಿತ್ಸೆಯನ್ನು ಕೊಡಿಸಬೇಕಾದಂತಹದ್ದು ಪ್ರಾಥಮಿಕ ಒಂದು ಅವಶ್ಯಕತೆ. ಇದಕ್ಕೆ ಹೊರತಾಗಿ ಕಂಪ್ಲೇಂಟ್ ಕೊಡುವಂತಹದ್ದು, ಪೊಲೀಸ್ ಕಂಪ್ಲೇಂಟ್ ಕೊಡುವಂತಹದ್ದು, ಇದೆಲ್ಲ ಹೇಗೆ? ಈಗ ಈ ಹಿಂದೆ ಈಗ ಅಪಘಾತವಾದ್ರೆ ಅಪಘಾತ ಎಂಬ ಶಬ್ದದ ಅರ್ಥ ತಿಳ್ಕೋಬೇಕು. ಅಪಘಾತ ಅದು ಉದ್ದೇಶಪೂರ್ವಕವಾಗಿಯೇ ಅಲ್ಲ, ಹೌದು, ಅಪಘಾತ ಆಕಸ್ಮಿಕವಾಗಿ ನಡೆದಿದೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಬೇರೆ ಅಂಶಗಳನ್ನು ಯಾವುದನ್ನು ಪರಿಗಣಿಸದೆ ಜಗಳ ಸ್ಟಾರ್ಟ್ ಮಾಡಿಬಿಡ್ತೀವಿ. ತಪ್ಪು ನಂದು ತಪ್ಪು, ನಂದು ತಪ್ಪು ನಿಂದು ತಪ್ಪು. ಅಲ್ಲಿ ಗಾಯಗೊಂಡವ್ರ ಬಗ್ಗೆ ಯಾರಿಗೆ ಇದಿಲ್ಲ, ಜವಾಬ್ದಾರಿ ಇಲ್ಲ ಅಥವಾ ಅವ್ರ ಬಗ್ಗೆ ಕಾಳಜಿ ಇಲ್ಲ, ಅದನ್ನ ಬಿಟ್ಟು ವಿಡಿಯೋ ಮಾಡುದು, ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡುದು ಮಾಡ್ತೇವೆ, ಖಂಡಿತ ಅದನ್ನು ದಯವಿಟ್ಟು ಮಾಡಬೇಡಿ ಯಾರು. ಈಗ ಹೊಸ ಕಾನೂನು ಬಂದಿದೆ, ಅದರಲ್ಲಿ ಏನಂತಿದೆ, ಸಮಾರಿಟನ್, ಗುಡ್ ಸಮಾರಿಟನ್ ಅಂತ, ಗುಡ್ ಸಮಾರಿಟನ್ ಅಂತ ಹೇಳಿದ್ರೆ, ಈಗ ರಸ್ತೆ ಅಪಘಾತ ಆದಾಗ ಆರೋಗ್ಯವಂತರು ಯಾರಿರ್ತಾರೆ ಅಥವಾ ಸಾರ್ವಜನಿಕರು ಯಾರಿರ್ತಾರೆ, ಅಲ್ಲಿ ಹೋಗುವವರು ಇತರ ವಾಹನ ಚಾಲಕರು ಯಾರು ಬೇಕಾದ್ರೂ ಆ ಗಾಯಗಳಿಗೆ 1 ಗಂಟೆ ಒಳಗಡೆ, ಅದು ಗೋಲ್ಡನ್ ಅವರ್ ಒಳಗಡೆ ಆಸ್ಪತ್ರೆಗೆ ಸೇರಿಸುವುದು, ಪ್ರಥಮ ಚಿಕಿತ್ಸೆ ಕೊಡುವುದು ಮಾಡಲೇಬೇಕು. ಈ ಹಿಂದೆ ಒಂದು ನಮ್ಮಲ್ಲಿ ಭಯ ಇತ್ತು, ಬೇಡಪ್ಪ ನನಗೆ ಹುಸಾಬರಿ, ನನಗೆ ಯಾಕೆ, ನಾನು ತಗೊಂಡೋಗಿ ಆಮೇಲೆ ಪೊಲೀಸ್ ಹತ್ರ ನಾವು ಹೋಗೋದು ಯಾಕೆ, ನಾನು ಸಾಕ್ಷಿ ಕೊಡಬೇಕು, ನನಗೆ ಹರಸ್ ಮಾಡ್ತಾರೆ ಆಮೇಲೆ ಅದು ಇದು ಅಂತ ಇತ್ತು. ಹೊಸ ಕಾನೂನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾರು ಬೇಕಾದ ಗುಡ್ ಸಮಾರಿಟನ್ ಆಗ್ಬೋದು, ಅವನು ಅಂತ ಗಾಯಗೊಂಡ ವ್ಯಕ್ತಿಗೆ ಚಿಕಿತ್ಸೆ ಕೊಡಿಸೋದು, ಶುಶ್ರೂಷೆ ಮಾಡುವುದು, ಅದು 1 ಗಂಟೆ ಒಳಗೆ ಮಾಡ್ಬೇಕಂತ, ಇಲ್ಲಾಂದ್ರೆ ಜೀವ ಹೋಗೋ ಸಂಭವ ಇರುತ್ತೆ. ಅದನ್ನು ಮಾಡಿದವರಿಗೆ ಡಾಕ್ಟರ್ ಆಗ್ಲಿ ಪೊಲೀಸ್ ಆಗ್ಲಿ ಯಾವ ಕಾರಣಕ್ಕೂ ಅವರಿಗೆ ಅವನ ಇಷ್ಟದ ವಿರುದ್ಧ ಏನು ಮಾಡ್ಲಿಕ್ಕಿಲ್ಲ. ಅವನು ಒಪ್ಪಿದ್ರೆ ನಾನು ಸಾಕ್ಷಿ ಇರ್ತೇನೆ ಇದರಲ್ಲಿ ಅಂತ ಹೇಳಿದ್ರೆ, ಅವನಾಗಿ ಒಪ್ಪಿದರೆ ಅದನ್ನು ತಗೋಬಹುದು ಪೊಲೀಸರು. ತಗೊಂಡ್ರು ಸಾಕ್ಷಿ ಅವ್ರ ವಿವರಣೆ ಕೇಳಲಿಕ್ಕೆ ಪೊಲೀಸ್ ಸ್ಟೇಷನ್ ಕರೀಲಿಕ್ಕಿಲ್ಲ ಅವನಿಗೆ, ಅವರಿದ್ದ ಜಾಗಕ್ಕೆ ಪೊಲೀಸರು ಹೋಗ್ಬೇಕು, ಅವನು ಎಲ್ಲಿರ್ತಾನೆ ಅವನ ಸಮಯಕ್ಕೆ ಅವ್ರು ಪೊಲೀಸರು ಹೋಗ್ಬೇಕು. ಓಕೆ, ಅಷ್ಟು ಮಾತ್ರ ಇಲ್ಲದ ಅವರಿಗೆ ಆ ಒಂದು ದೃಢೀಕರಣ ಪತ್ರವನ್ನು ಕೊಡ್ತಾರೆ, ಗುಡ್ ಸಮಾರಿಟನ್ ಅಂತೇಳಿ, ಮತ್ತು ಬಹುಮಾನ ಘೋಷಿಸಿದೆ ಸರ್ಕಾರ, ಅದು ನಡೆಯುತ್ತೆ, ಅದು ರಸ್ತೆ ಸುರಕ್ಷತೆ ಸಮಿತಿಯಲ್ಲಿ ಅದನ್ನು ಮಂಡಿಸ್ತಾರೆ, ಯಾರಿದ್ದಾರೆ ಈ ವರ್ಷದಲ್ಲಿ ಗುಡ್ ಸಮಾರಿಟನ್ಸ್ ಅಂತೇಳಿ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಪ್ರಶಸ್ತಿನ ಕೊಡ್ತಾರೆ, ದೃಢೀಕರಣ ಪತ್ರವನ್ನು ಕೊಡ್ತಾರೆ, ಅದು ಒಳ್ಳೆ ಕ್ರೆಡಿಟ್ ಸಿಗುತ್ತೆ ಅವ್ರಿಗೆ, ಅಂತ ಇವ್ರಿಗೆ ಸಮಾಜ ಗುರುತಿಸುತ್ತೆ. ಹೌದು, ಸಮಸ್ಯೆ ಮಾಡಿದಾಗ ಆಯ್ತು, ಇನ್ನೊಬ್ಬರ ಪ್ರಾಣವನ್ನು ಉಳಿಸಿದಂಗ ಆಯ್ತು. ಸರಿ, ಈಗ ಈ ಸ್ಪೀಡ್ ಗವರ್ನರ್ ಇದ್ರ ಬಗ್ಗೆ ಎಲ್ಲ ಮಾತನಾಡಿದ್ವಿ, ಓವರ್ಲೋಡ್ ಆಗುದ್ರ ಬಗ್ಗೆ RTO ಏನ್ ಕಾರ್ಯಕ್ರಮವನ್ನು ಕೈಗೊಳ್ಬಹುದು? ಈಗ ಓವರ್ಲೋಡ್ ಬಗ್ಗೆ ಕೆಲವರಿಗೆ ಸರಿಯಾದ ಮಾಹಿತಿ ಇಲ್ಲ. ಒಂದು ಓವರ್ಲೋಡ್ ಅಂತ ಹೇಳಿದ್ರೆ ಆ ವಾಹನದಲ್ಲಿ ಎಷ್ಟು ತೂಕ ತಗೊಂಡು ಹೋಗ್ಬೇಕು, ಅದಕ್ಕಿಂತ ಜಾಸ್ತಿ ತಗೊಂಡು, ಅದು ಓವರ್ಲೋಡ್ ಆಗುತ್ತೆ. ಆಮೇಲೆ ಇನ್ನೊಂದು ವಾಹನಗಳಲ್ಲಿ ಬೇರೆ ಇನ್ನೊಂದು ತಿಳ್ಕೊಡಿ ಓವರ್ಲೋಡ್ ಅಂತ ಇದೆ. ಆ ಲೋಡ್ ಅಲ್ಲಿ ಸೈಜ್ ಇದೆ, ಆ ವಾಹನ ಸೈಜ್ ಗಿಂತ ಹೊರಗಡೆ ಬಲ್ಜೆಷನ್ ವಿಸ್ತೃತವಾಗಿ ಹೊರಗಡೆ ಬರುದು, ಹಿಂದೆ ಹೊರಗಡೆ ಹಾಕೋದು, ಸೈಡ್ ಇಂದ ಹೊರಗಡೆ ಬರುವಂತ ಈ ನಿಮಗೆ ಭತ್ತದ ಹುಲ್ಲು ಇದೆಲ್ಲ ಅಂತದಲ್ಲ, ಅದು ಪ್ರೊಜೆಕ್ಷನ್ ಅಂತ ಬರುತ್ತೆ, ಅದು ಓವರ್ಲೋಡ್ ಆಗುದಿಲ್ಲ. ಅದಕ್ಕೂ ಮುಂಚೆ ಕೇವಲ 500 ರೂಪಾಯಿ ದಂಡ ಇತ್ತು, ಈಗ 10,000 ದಂಡ ಮಾಡಿದ್ದಾರೆ ಆ ಪ್ರೊಜೆಕ್ಷನ್. ಓವರ್ಲೋಡ್ ಗೆ ದಂಡ ಇದೆ, ತುಂಬಾ ಇದೆ ಅದಕ್ಕೆ ದಂಡ. ಈಗ ಮೊದಲ 1 ಟನ್ಗೆ 5,000 ರೂಪಾಯಿ, ತದನಂತರ ಪ್ರತಿಯೊಂದು ಟನ್ಗೆ 2,000 ರೂಪಾಯಿ, ಓಕೆ, ಆ ತರ ದಂಡ ಇದೆ. ಈಗ 1 ಟನ್ ಓವರ್ಲೋಡ್ ಹಾಕಿದ್ರು ಅವರು 700 ರೂಪಾಯಿ ದಂಡ ಕಟ್ಟಬೇಕು ಅವರು. ಮತ್ತು ಇತರ ಶಿಕ್ಷೆನೂ ಇದೆ, ಲೈಸೆನ್ಸ್ ಸಸ್ಪೆಂಡ್ ಮಾಡುದು, ಪರ್ಮಿಟ್ ಮೇಲೆ ಆಕ್ಷನ್ ತಗೊಳ್ಳೋದು, ಅದೆಲ್ಲ ಇದೆ. ಇಂಥ ಒಂದು ಪ್ರಕ್ರಿಯೆ ನಾವು ಮಾಡ್ತೀವಿ. ಈಗ ಓವರ್ಲೋಡ್ ಯಾರು ಕೇಸ್ ಬುಕ್ ಮಾಡುವುದು ಅಂತ ಹೇಳಿ ಕೇವಲ RTO ಮಾತ್ರ ಪವರ್ ಇದೆ, ಪೊಲೀಸ್ ಇಲ್ಲ ಓವರ್ಲೋಡ್ ಗೆ, ಅವ್ರು ಕೊಡ್ಲಿಲ್ಲ ಪವರ್. ಇನ್ನೊಂದು ವಿಚಾರ, ವಿರುದ್ಧ ದಿಕ್ಕಿನಲ್ಲಿ ವಾಹನವನ್ನ ಚಲಾವಣೆ ಮಾಡುವಂತಹದ್ದು ಮತ್ತು ಎಲ್ಲಿ ಪಾರ್ಕಿಂಗ್ ಮಾಡಬಾರದು ಅಲ್ಲಿ ಪಾರ್ಕಿಂಗ್ ಮಾಡುವಂತಹದ್ದು, ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾನೂನುಗಳಿವೆ? ಈಗ ವಿರುದ್ಧ ಬದಿಯಲ್ಲಿ ಚಾಲನೆ ಮಾಡುವ ಸಾಮಾನ್ಯವಾಗಿ ನಮಗೆ ಕಂಡು ಬರುವುದು ಡಿವೈಡರ್ ರೋಡ್ ಅಲ್ಲಿ, ಎಲ್ಲಿ ಮಧ್ಯದಲ್ಲಿ ಮಾಧ್ಯಮ ಹಾಕಿರ್ತಾರೆ ಅಂತ ರೋಡ್ ಅಲ್ಲಿ, ಅದನ್ನು ಹೌದು ಮುಂದೆ ಹೋಗಿ ಯೂ ಟರ್ನ್ ಮಾಡಿ ಬರೋ ಬದಲು ಮನೆಯಿಂದ ಸೀದಾ ಅಪೋಸಿಟ್ ಡೈರೆಕ್ಷನ್ ಬರುದು, ಹತ್ತಿರದಲ್ಲಿ ಶಾರ್ಟ್ ಕಟ್. ಓಕೆ, ರಸ್ತೆ ಸುರಕ್ಷತೆಯಲ್ಲಿ ಶಾರ್ಟ್ ಕಟ್ಸ್ ಇಲ್ಲ, ಯು ಹ್ಯಾವ್ ಟು ಫಾಲೋ ರೂಲ್ಸ್. ಇದು ಮೂರನೇ ಕಾರಣ ಆಗ್ತಾ ಇದೆ ನಮ್ಮ ದೇಶದಲ್ಲಿ, ಅತಿ ಸಾವನ್ನಪ್ಪುವ ಸಂಚಾರ ಉಲ್ಲಂಘನೆಯಲ್ಲಿ ವಿರುದ್ಧ ದಿಕ್ಕಿನ ಚಾಲನೆ ಮೂರನೇ ಕಾರಣ ಆಗಿದೆ, ಅತಿ ಜಾಸ್ತಿ ಜನ ಪ್ರಾಣ ಕಳ್ಕೊತಾ ಇದ್ದಾರೆ, ಅದು ಎಸ್ಪೆಷಲಿ ನ್ಯಾಷನಲ್ ಹೈವೇಸ್ ಅಲ್ಲಿ. ಯಾಕಂದ್ರೆ ವಾಹನಗಳು ತುಂಬಾ ಸ್ಪೀಡ್ ಇರ್ತವೆ, ಆಮೇಲೆ ಬ್ಲೈಂಡ್ ಆಗಿ ಬರ್ತಾ ಇರ್ತಾರೆ ಅವರು. ಈ ಕಡೆ ಅಪೋಸಿಟ್ ಡೈರೆಕ್ಷನ್ ಹೋದ್ರೆ ನೀವು ಜಸ್ಟ್ ಅದನ್ನು ನೀವು ಗೆಸ್ ಮಾಡಬಹುದು. ಆಮೇಲೆ ಪಾರ್ಕಿಂಗ್ ಅಡ್ಡಾದಿಡ್ಡಿ ನಿಲ್ಲಿಸೋದು. ಆಮೇಲೆ ಇನ್ನೊಂದು ನೀವು ನೋಡಬಹುದು, ಪಾರ್ಕಿಂಗ್ ಮಾಡಬೇಕಾದ್ರೆ ಎರಡು ವಾಹನಗಳ ಮಧ್ಯೆ ಗ್ಯಾಪ್ ಬಿಡಬೇಕು. ಈಗ ಒಂದು ವಾರ ಹಿಂದೆ ಇನ್ನೊಂದು ಪಾರ್ಕ್ ಮಾಡಿದ್ರೆ ಮುಂದೆ ಇರುವ ಎಲ್ಲಿ ಹೋಗ್ಬೇಕು, ತಿಳಿ ಆಗೋದಿಲ್ಲ. ಅದೆಲ್ಲ ಕಾಮನ್ ಸೆನ್ಸ್ ಆಕ್ಚುಲಿ, ಒಂದು ಕಾರ್ ಹಿಂದೆ ನಿಲ್ಸೋದು, ಅವನು ಬರೋ ತನಕ ಮುಂದಿನ ಗಾಡಿಯನ್ನು ಅಲ್ಲಿ ನಿಲ್ಲಿಸಬೇಕಾಗುತ್ತೆ. ಅದು ಸ್ವಲ್ಪ ನಾವೆಲ್ಲ ಗಮನಿಸಬೇಕು. ದಂಡ ಇದೆ, ಕಟ್ತಾರೆ 500 ರೂಪಾಯಿ ದಂಡ ಇದೆ ಅಂತ, ಇದಕ್ಕೆ ಕಟ್ತಾರೆ ಹೋಗ್ತಾರೆ ಅಥವಾ ಚಾಲೆಂಜ್ ಮಾಡ್ತಾರೆ ಕೋರ್ಟ್ ಅಲ್ಲಿ, ನಂಗೆ ಗೊತ್ತಿರಲಿಲ್ಲ ಹಾಗೆ ಈಗ ಅಂತೇಳಿ, ಅವೆಲ್ಲ ನಡೀತದೆ ಪಾರ್ಕಿಂಗ್ ಅಲ್ಲಿ. ಮದ್ಯಪಾನ, ಡ್ರಗ್ಸ್ ಮತ್ತು ಈ ಒಂದು ಸಂಚಾರ ವ್ಯವಸ್ಥೆಯ ಬಗ್ಗೆ. ಮದ್ಯಪಾನ ಮತ್ತು ಡ್ರಗ್ಸ್ ನೋಡಿ, ಇದು ನಾಲ್ಕನೇ ಕಾರಣ ರಸ್ತೆ ಅಪಘಾತ ಸಾವನ್ನಪ್ಪಲಿಕ್ಕೆ. ಮದ್ಯಪಾನ ಚಾಲನೆ, ಮದ್ಯಪಾನ ಚಾಲನೆಗೆ ಲಿಮಿಟ್ ಇದೆ, ಇಷ್ಟೇ ಮದ್ಯಪಾನ ಮಾಡಬಹುದು, 30 ml 1 ಲೀಟರ್ ರಕ್ತಕ್ಕೆ 30 ml ಗಿಂತ ಜಾಸ್ತಿ ಹೋಗಬಾರ್ದು ಅಂತ ಇದೆ, ಅದು ಲಿಮಿಟ್. ಅದರ ಮೇಲೆ ಅವರು ಟೆಸ್ಟ್ ಮಾಡಿದಾಗ ಮದ್ಯಪಾನ ಚಾಲನೆಯಲ್ಲಿ ಬಂದ್ರೆ 10,000 ರೂಪಾಯಿ ಕೋರ್ಟ್ ದಂಡ ಹಾಕುತ್ತೆ, 10,000 ರೂಪಾಯಿ ಮಿನಿಮಮ್ ದಂಡ ಇದೆ ಅದು ಮೊದಲನೇ ಅಪರಾಧಕ್ಕೆ. ಆಮೇಲೆ ಲೈಸೆನ್ಸ್ ಸಸ್ಪೆಂಡ್ ಆಗುತ್ತೆ, ಕಂಪಲ್ಸರಿ ಆಗಿರುತ್ತೆ. ಮತ್ತೆ ಇನ್ನೊಂದು ಕೇಳಿದ್ರೆ ನೀವು ಮದ್ಯಪಾನ ಮತ್ತು ಡ್ರಗ್ಸ್, ಇತ್ತೀಚೆಗೆ ಈ ಯುವಜನರಲ್ಲಿ ಮದ್ಯಪಾನದಿಂದ ಡ್ರಗ್ಸ್ ಜಾಸ್ತಿ ನಡೀತದೆ, ನಿಮ್ಗೆ ಗೊತ್ತಿರಬಹುದು. ಓಕೆ, ಡ್ರಗ್ಸ್ ಅವ್ರಿಗೆ ಅದು ಭಾವನೆ ಇದೆ, ಡ್ರಗ್ಸ್ ತಗೊಂಡ್ರೆ ಏನು ಕೇಸ್ ಆಗಲ್ಲ, ಅದಕ್ಕೆ ಅದೇ ಪ್ರಮಾಣದ ಶಿಕ್ಷೆ ಇದೆ, ಮದ್ಯಪಾನ ಮಾಡಿದಷ್ಟೇ ಶಿಕ್ಷೆ ಅದಕ್ಕೂ ಇದೆ. ಬಹುಶಃ ಯುವಕರ ಬಗ್ಗೆ ಮಾತಾಡಬೇಕಿದ್ರೆ ವೀಲಿಂಗ್ ಬಗ್ಗೆ ಕೂಡ ಮಾತಾಡ, ವೀಲಿಂಗ್ ನಿಮ್ ಗೊತ್ತಲ್ಲ ಯಾರಿಗೂ ಖುಷಿ ಪಡಿಸ್ಲಿಕ್ಕೆ ಕೆಲವೊಂದು ವೀಲಿಂಗ್ ಹೆಚ್ಚಿನ ಅಂಶ ಆಗೋದು, ಯಾರು ಅವ್ರಿಗೆ ಖುಷಿ ಪಡಿಸ್ಲಿಕ್ಕೆ ಹೋಗ್ಬಿಟ್ಟು ಅದು ಅದರಲ್ಲಿ ಅವ್ರಿಗೆ ಏನು ಒಂದು ಹೆಮ್ಮೆ, ಅವ್ರಿಗೆ ಶಕ್ತಿ ಪ್ರದರ್ಶನ ರಸ್ತೆ ಮೇಲೆ. ಓಕೆ, ಭಾರಿ ಕೆಟ್ಟ ದುರಭ್ಯಾಸ ಅದು, ಅದರಿಂದ ಎಷ್ಟು ಸಾವುಗಳು ನಡೀತಾರೆ. ಆಮೇಲೆ ವೀಲಿಂಗ್ ಮಾಡುವ ಹೆಚ್ಚಿನ ಅಂಶ ಡ್ರಗ್ಸ್ ತಗೊಂಡವ್ರೆ, ಯೋಜನರು ಯಾರು ಡ್ರಗ್ಸ್ ತಗೊಂಡಿದ್ದಾರೆ ಅವರೇ ವೀಲಿಂಗ್ ಮಾಡಬೇಕು. ಆಮೇಲೆ ಈ ಪೊಲ್ಯೂಷನ್ ಅಥವಾ ಎಮಿಷನ್ ಗೆ ಸಂಬಂಧಪಟ್ಟ ಹಾಗೆ ಎಮಿಷನ್ ಟೆಸ್ಟ್ ಅನ್ನ ಮಾಡಬೇಕು ಅಂತ ಹೇಳ್ತೀವಿ, ಕೆಲವರು ಮಾಡಿರೋದಿಲ್ಲ ಅಥವಾ ಅದನ್ನ ಡ್ಯೂ ಆಗಿರ್ತದೆ ಮಾಡಿರೋದಿಲ್ಲ, ಅವರಿಗೆ ಯಾವ ರೀತಿ ಒಂದು ಚಿಕಿತ್ಸೆ ಇದೆ? ಈಗ ಎಮಿಷನ್ ಟೆಸ್ಟ್ ಹೊಸ ವಾಹನವಾದ್ರೆ 1 ವರ್ಷ ತನಕ ಮಾಡುವ ಅವಶ್ಯಕತೆ ಇಲ್ಲ. ಆಮೇಲೆ ಪ್ರತಿ 6 ತಿಂಗಳು ಒಂದ್ಸಲ ಅವರು ಎಮಿಷನ್ ಟೆಸ್ಟ್ ಮಾಡಲೇಬೇಕು, BS1 ಇರ್ಲಿ, 2 ಇರ್ಲಿ, 3 ಇರ್ಲಿ, 4 ಇರ್ಲಿ, ಯಾವ್ದಿದ್ರು. ಕೆಲವರಿಗೆ ತಪ್ಪು ಗ್ರಹಿಕಿದೆ, 1 ವರ್ಷ ತನಕ BS5-6 ಇದ್ದವರಿಗೆ 1 ವರ್ಷ ಅಲ್ಲ 2 ವರ್ಷ ಮಾಡ್ಬೇಕಾದಿಲ್ಲ ಅಂತ, ಆ ತರ ಏನು ಬದಲಾವಣೆ ಇಲ್ಲ. ಅವರಿಗೆ ಸಾಮಾನ್ಯ ಕಾನೂನಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ 7 ದಿವಸ ಅವಕಾಶ ಕೊಡ್ಲಿಕ್ಕೆ ನಾವು ನೋಟಿಸ್ ಕೊಟ್ಟು ಗಾಡಿ ಅವರ ವಾಹನದ ಎಮಿಷನ್ ಟೆಸ್ಟ್ ಮಾಡಿ ಸರ್ಟಿಫಿಕೇಟ್ ತಂದು ತೋರಿಸ್ಲಿಕ್ಕೆ, ಅದರ ಅವಧಿ ಒಳಗಡೆ ತಂದು ತೋರಿಸಿಲ್ಲ ಅಂದ್ರೆ ಅವ್ರಿಗೆ 1,000 ರೂಪಾಯಿ ಇಂದ 3,000 ತನಕ ಫೈನ್ ಇದೆ, ದಂಡ ಹಾಕ್ತಿವಿ. ಅವನು ಅದ ನಂತರ ತಂದು ದಂಡ ಕಟ್ಟಿಲ್ಲ ಅಂದ್ರೆ ಅವರ RC ಬುಕ್ ಸಸ್ಪೆಂಡ್ ಮಾಡ್ಲಿಕ್ಕೂ ಪ್ರಾವಿಷನ್ ಇದೆ ಕಾನೂನಲ್ಲಿ, RC ಸಸ್ಪೆಂಡ್ ಮಾಡಬಹುದು. ಸಸ್ಪೆಂಡ್ ಮಾಡಿದ RC ಅವಧಿ ಅವನ ವಾಹನ ಅವನ ವೆಹಿಕಲ್ ನಮ್ಮ ಹತ್ರ ಬಂದು ಸರೆಂಡರ್ ಮಾಡಬೇಕು 8 ದಿವಸ, ಅದು ಇದೆ ಶಿಕ್ಷೆ. ಇನ್ನೊಂದು ವಿಚಾರ ಕೇಳಬೇಕು, ಈ ಟ್ರಾಫಿಕ್ ಪೊಲೀಸ್ ಮತ್ತು RTO ಇದಕ್ಕೊಂದು ಯಾವ ರೀತಿ ಸಂಬಂಧ ಇದೆ, ಅವರು ಕಾನೂನನ್ನು ಅನುಷ್ಠಾನ ಮಾಡುವಲ್ಲಿ ಯಾವ ರೀತಿ ಸಹಕಾರ ಕೊಡ್ತಾರೆ ಅವರು? ನೋಡಿ, ಟ್ರಾಫಿಕ್ ಪೊಲೀಸ್ ಅಂತ ಇದ್ರೆ ಅವರು ಪೊಲೀಸ್ ಇಲಾಖೆ ಒಂದು ತಂಡ ಸಪರೇಟ್ ಒಂದು ಭಾಗ, ಅವರು ಅವರಿಗೆ ಟ್ರಾಫಿಕ್ ಸಂಚಾರ ನಿಯಂತ್ರಣ ಮಾಡಲಿಕ್ಕೆ ಅವ್ರಿಗಿದೆ. ಸಂಚಾರ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಕೇಂದ್ರ ಮೋಟಾರ್ ವಾಹನ ಕಾಯ್ದೆಯಲ್ಲೂ ಅವರಿಗೆ ಇದೆ ಪವರ್ಸ್ ಇದೆ. ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ, ಅವ್ರಿಗೆ ಏನೆಲ್ಲ ಪವರ್ ಕೊಟ್ಟಿದೆ, ಎಎಸ್ಐ ಆದರೆ ಎಷ್ಟು ಅವ್ರಿಗೆ ಪವರ್ಸ್, ಎಸ್ಐ ಆದರೆ ಎಷ್ಟು, ಆದಮೇಲೆ ಮೇಲ್ಪಟ್ಟ ಅಧಿಕಾರಿಗೆ ಎಷ್ಟು ದಂಡ ಹಾಕ್ಲಿಕ್ಕೆ ಇದು ಪವರ್ಸ್ ಕೊಟ್ಟಿದೆ. ಸಾಮಾನ್ಯವಾಗಿ ಓವರ್ ಲೋಡ್ ಒಂದು ಬಿಟ್ಟರೆ ಬಾಕಿ ಎಲ್ಲದಕ್ಕೂ ಅವರು ದಂಡ ವಿಧಿಸಬಹುದು, ಎಲ್ಲ ಬೇರೆ ಇದಕ್ಕೂ, ಪೊಲೀಸರು ಟ್ರಾಫಿಕ್ ಪೊಲೀಸರು. ನಮಗೆ ವಾಹನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಅಧಿಕಾರ ಇದೆ, ಚಾಲಕ ಮತ್ತು ವಾಹನ ಸೇರಿದಂತೆ ಟ್ರಾಫಿಕ್ ವಯೋಲೇಷನ್ ನಾವು ಬುಕ್ ಮಾಡಬಹುದು ಕೇಸ್ಗಳು. ವಾಹನಕ್ಕೆ ಸಂಬಂಧಪಟ್ಟ ಅದಕ್ಕೆ ವಿನ್ಯಾಸ ಸರಿ ಇಲ್ಲ ಅಂದ್ರೆ ಅವನು ಆಲ್ಟ್ರೇಷನ್ ಮಾಡಿದ್ರೆ ವಾಹನದಲ್ಲಿ ಸೈಲೆನ್ಸ್ ನೀವು ನೋಡಿ ಅತಿ ಅಂತವ ಮೇಲೆ ಶಬ್ದ ಮಾಡಲಿಕ್ಕೆ ದಂಡ ವಿಧಿಸಬಹುದು, ಆಲ್ಟ್ರೇಷನ್ ಮಾಡಿದಕ್ಕೂ ದಂಡ ವಿಧಿಸಬಹುದು, ಅವೆಲ್ಲ ಇದೆ ಪೊಲೀಸರಿಗೂ. ಅಂದ್ರೆ ಅವರು ಒಂದು ಓವರ್ ಲೋಡ್ ಒಂದು ಬಿಟ್ಟು ಬಾಕಿದೆಲ್ಲ ವಾಹನಕ್ಕೆ ಸಂಬಂಧಪಟ್ಟ ಚಾಲಕ ಸಂಬಂಧಪಟ್ಟ ಅವ್ರಿಗೆ ಪವರ್ಸ್ ಇದೆ. ಯಾವ ಯಾವ ದಾಖಲಾತಿಗಳನ್ನ ನಮ್ಮ ವಾಹನದ ಜೊತೆಗೆ ಕೊಂಡೊಯ್ಯಬೇಕು ಅನ್ನುವಂಥದ್ದು ಇತ್ತೀಚೆಗಂತೂ ಈ ಡಿಜಿಟಲ್ ರೂಪದಲ್ಲಿ ಬಂದಿದೆ, ಹಾಗಾಗಿ ಹಾರ್ಡ್ ಪ್ರತಿಗಳೇ ಬೇಕಾಗ್ತವೋ ಅಥವಾ ಇದೆ ಸಾಕಾಗ್ತದೆ? ಇಲ್ಲ ಇಲ್ಲ, ಡಿಜಿಟಲ್ ಎರಡರಲ್ಲಿ, ಎಂ ಪರಿವಾನ್ ಮತ್ತು ಡಿಜಿ ಲಾಕರ್ ಅಂತ ಎರಡು ಇದೆ, ಅದರಲ್ಲಿ ಎರಡರಲ್ಲಿ ಅವ್ರು ತೋರಿಸಿದ್ರು ಅದು ಇಟ್ ಇಸ್ ವ್ಯಾಲಿಡ್, ನಾವು ಕನ್ಸಿಡರ್ ಮಾಡಲೇಬೇಕು. ಓಕೆ, ಅದು ಎರಡು ಇಲ್ಲ ಅಂತ ಇದ್ರೆ ಅವ್ರಿಗೆ 7 ಡೇಸ್ ಟೈಮ್ ಇದೆ ತಂದು ತೋರಿಸ್ಲಿಕ್ಕೆ. ಆದ್ರೆ ಸ್ಥಳದಲ್ಲಿ ಅವರು ಡಿಎಲ್ ಕಂಪಲ್ಸರಿ ತೋರಿಸಲೇಬೇಕು, ಡಿಜಿಟಲ್ ಫಾರ್ಮ್ ಅಲ್ಲಿ ಆಗ್ಲಿ ಅಥವಾ ಹಾರ್ಡ್ ಕಾಪಿ ಆಗಲಿ ಸ್ಪಾಟ್ ಅಲ್ಲಿ ತೋರಿಸಬೇಕು. ಸ್ಪಾಟ್ ಅಲ್ಲಿ ತೋರಿಸೋದ್ರಿಂದ ಅದೊಂದು ಅಪರಾಧ ಅಂತ ಪರಿಗಣಿಸಬೇಕಾಗುತ್ತೆ ಡಿಎಲ್ ಒಂದು ಬಿಟ್ಟು. ಬಾಕಿ ವಾಹನ ಡಾಕ್ಯುಮೆಂಟ್ ತಂದು ತೋರಿಸಲಿಕ್ಕೆ 7 ದಿವಸ ಅವ್ರಿಗೆ ಅವಕಾಶ ಕೊಡಬೇಕಂತ ಕಾನೂನಲ್ಲಿ ಇದೆ. ಸರ್, ಈಗ ಈ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಸಂದರ್ಭದಲ್ಲಿ ಜನಜಾಗೃತಿ ಮೂಡಿಸುವುದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರಿ, ಶಾಲಾ ಕಾಲೇಜುಗಳಲ್ಲಿ ಅಥವಾ ಮನೆ ಮನೆಗೆ ಈ ಮಾಹಿತಿಯನ್ನು ಹೇಗೆ ನೀವು ತಲುಪಿಸ್ತೀರಿ? ನಮ್ಮ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಸಾಧಾರಣ ನಮ್ಮ ಕಚೇರಿಗೆ ಬರ್ತಾರೆ ಸರ್. ಬಂದಾಗ ಅವರಿಗೆ ನಮ್ಮ ಸಾಕ್ಷ್ಯ ಚಿತ್ರಗಳು ನಮ್ಮ ಆಫೀಸಲ್ಲಿದೆ, ಅವ್ರಿಗೆ ಕೂರಿಸಿಕೊಂಡು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಪ್ರತಿ ಇಡೀ ವರ್ಷ ಕೊಡ್ತಾರೆ, ಬಟ್ ಈ ಅವಧಿಯಲ್ಲಿ ಒಂದು ತಿಂಗಳಲ್ಲಿ ಇನ್ನು ಜಾಸ್ತಿ ಅಭಿಯಾನ ನಡೆಸ್ತಾ ಇದೆ. ಬ್ಯಾನರ್ ಹಾಕಿ, ಆಮೇಲೆ ನಿಮ್ಮ ಭಿತ್ತಿ ಪತ್ರಗಳು ಹಂಚಿ, ನಾವು ಕಾಲೇಜಿಗೆ ಹೋಗ್ತೇವೆ, ಕಾಲೇಜಿಗೆ ಈಗ ಒಂದೆರಡು ಕಾಲೇಜ್ ಇದು ಮಾಡಿದ್ದೇವೆ, ಕೈಗಾ ಹೋಗ್ತೀವಿ ನೆಕ್ಸ್ಟ್ ವಾರದಲ್ಲಿ, ನಿನ್ನೆ ನೇವಲ್ ಬೇಸ್ ಅಲ್ಲಿ ಇತ್ತು ಪ್ರೋಗ್ರಾಮ್, ಹೀಗೆ ಎಷ್ಟು ನಮಗೆ ಸಾಧ್ಯ ಇದೆ. ಆಮೇಲೆ ನಮಗೆ ರಿಸೋರ್ಸ್ ಪರ್ಸನ್ ಇಲ್ಲಿ ಕಾರೂರಲ್ಲಿ ಸಿಗ್ತಾ ಇಲ್ಲ ಸರಿಯಾಗಿ. ಬೆಂಗಳೂರಲ್ಲಿ ಆದ್ರೆ ಕೆಲವು ಎನ್ ಜಿ ಒಗಳಿದ್ದಾವೆ, ಎನ್ ಜಿ ಒದಲ್ಲಿ ಅವ್ರಿಗೆ ಕೊಟ್ಟ ಕೆಲಸವನ್ನು ಅವ್ರು ಮಾಡ್ತಿದ್ರು, ನಾವು ಮಾಡಿದ್ದೇವೆ. ಅದು ಕಾರೂರದಲ್ಲಿ ಏನಂತಿದ್ರೆ ಸಂಪನ್ಮೂಲ ವ್ಯಕ್ತಿಗಳು ಸಿಗ್ಲಿಲ್ಲ, ಕಳೆದ ವರ್ಷ ನಾವು ಸಿಗ್ಲಿ, ಈ ವರ್ಷ ನಮ್ಗೆ ಸಿಗ್ಲಿಲ್ಲ. ಅದಕ್ಕೋಸ್ಕರ ಎಲ್ಲ ನಾನೇ ಮಾಡ್ತಾ ಇದ್ದೀನಿ, ನಮ್ಮ ಆಫೀಸಲ್ಲಿ ಇನ್ಸ್ಪೆಕ್ಟರ್ ಮಾಡ್ತಾ ಇದಾರೆ ಅವ್ರ ಲೆವೆಲ್ನಲ್ಲಿ. ಸರಿ, ಆಮೇಲೆ ಈಗ ವಾಹನ ಚಲಾವಣೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಲೈಸೆನ್ಸ್ ಇಲ್ಲದೆ ಮಕ್ಕಳು ಕೂಡ ಕೆಲವರು ಓಡಿಸುವುದಿರ್ತದೆ ಅಪನದ ವಾಹನ ಅಂತ ಹೇಳ್ಬೋದು, ಇದಕ್ಕೆ ಏನು ಫೈನ್ ಇದೆ, ಇದರಿಂದ ಏನು ಯಾವ ರೀತಿ ಅಪಘಾತಗಳಾಗಬಹುದು ಅಂತ? ಇತ್ತೀಚೆಗೆ ಏನಾಗಿದೆ ಅಂತ ಇದ್ರೆ, ಮುಂಚೆ ಆ ಕಾನೂನು ಅಷ್ಟೊಂದು ತೀವ್ರತಾದ ರೂಪದಲ್ಲಿ ಇರಲಿಲ್ಲ. ಈ ಹಿಂದೆ 2019 ಕಾಯ್ದೆ ಬದಲಾವಣೆ ಮಾಡಿದ್ದಾರೆ, ಅದರಲ್ಲಿ ಅಪ್ರಾಪ್ತ ಮಕ್ಕಳಿಗೆ ಯಾವ ಕಾರಣಕ್ಕೂ ವಾಹನ ಕೊಡ್ಲಿಕ್ಕಿಲ್ಲ, ಕೊಟ್ರೆ ಅವರಿಗೆ ಜುವೆನೈಲ್ ಕಾಯ್ದೆಯಲ್ಲಿ ಶಿಕ್ಷೆ ಆಗುತ್ತೆ. ಮಗುಗೆ 18 ವರ್ಷ ಕೆಳಗಿನವರು, ಅಪ್ಪ ಅಮ್ಮನಿಗೆ ಶಿಕ್ಷೆ ಆಗುತ್ತೆ, ಯಾರು ಕೊಟ್ಟಿದ್ದಾರೆ, ಯಾರ ಹೆಸರಲ್ಲಿ ಆ ವಾಹನ ಇದೆ ಅದು. ಅದಲ್ಲದೆ ಆ ವಾಹನದ ನೋಂದಣಿ ಪತ್ರ ರದ್ದುಪಡಿಸಬೇಕಂತಿದೆ, ಈಗ ರದ್ದುಪಡಿಸಬೇಕು. ಹೊಸದಾಗಿ ಮತ್ತೆ 18 ವರ್ಷ ಆದ ಸಿಗ್ಬೋದು ಅವರಿಗೆ? ಅಲ್ಲಲ್ಲ, ವಾಹನ ನಂಬರ್ ಪ್ಲೇಟ್ ಇದೆಯಲ್ಲ ಅದೇ ಕ್ಯಾನ್ಸಲ್ ಆಗುತ್ತೆ, ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಬೇಕಂತ ಇದೆ. ಆಮೇಲೆ ಏನ್ ಮಾಡ್ತಿದ್ದ ವೆಹಿಕಲ್, ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಇಲ್ಲ ಅಂದ್ಮೇಲೆ ಅಂತ ಅಪ್ಪ ಅದು ವೆಹಿಕಲ್ ಎಲ್ಲಿ ಹೋಗುತ್ತೆ? ಗುಜಿಗೆ ಹಾಕ್ಬೇಕಲ್ವಾ? ಅದು ಜನಜಾಗೃತಿ ಮೂಡಬೇಕಾಗಿದೆ. ಈ ಹೊಸ ಕಾಯ್ದೆ ರೂಪದಲ್ಲಿ ಬಂದಿದೆ, ಈಗ ಸದ್ಯ ಅದನ್ನು ಜಾರಿ ಒಂದೆರಡು ಇನ್ಸ್ಟೆನ್ಸ್ ಅಲ್ಲಿ ನಮಗೆ ಬಂದಿದೆ ಪೊಲೀಸ್ ಇಲಾಖೆಯಿಂದ ಆರ್ ಸಿ ಕ್ಯಾನ್ಸಲ್ ಮಾಡ್ಲಿಕ್ಕೆ. ಅದು ಬಗ್ಗೆ ಕ್ರಮಕ್ಕೆ ಕೈಗೊಳ್ತಾ ಇದೀವಿ, ನೋಟಿಸ್ ಎಲ್ಲ ಕೊಡಬೇಕಾದ ಪ್ರೊಸೀಜರ್ ಇದೆ, ಸ್ವಲ್ಪ ಟೈಮ್ ತಗೊಳ್ತೇವೆ ಅಷ್ಟೆ. ಇತ್ತೀಚೆಗೆ ಬಂದಿರುವಂತಹ HSRP ನಂಬರ್ ಪ್ಲೇಟ್, ಇದರ ಬಗ್ಗೆ. HSRP ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್, HSRP. ಇದು ಎಲ್ಲಾ ವಾಹನಕ್ಕೆ ಮೊನ್ನೆ December 31 ತನಕ ವಾಯ್ದೆ ಕೊಟ್ಟಿದ್ರು, ಅದನ್ನು ವಿಸ್ತರಣೆ ಆಗಿದೆ ಸ್ವಲ್ಪ ಮಟ್ಟಿಗೆ. ಅದು ಹಾಕ್ಲೇಬೇಕು ಎಲ್ಲಾ ವಾಹನಗಳಿಗೆ. ಅದರಲ್ಲಿ ಅವಶ್ಯಕತೆ ಅಂತ ಹೇಳಿದ್ರೆ, ಅಂತ ವಾಹನ ಯಾವ ರೀತಿಯಲ್ಲೂ ಕಳ್ಳತನ ಆಗುದಿಲ್ಲ, ಕಳ್ಳತನ ಆಗಿರೋ ವಾಹನಕ್ಕೆ ಅಂತ ನಂಬರ್ ಪ್ಲೇಟ್ ಸಿಗುದಿಲ್ಲ. ಆಮೇಲೆ ಅದರಲ್ಲಿ ಒಂದು ಇನ್ಫಾರ್ಮೇಶನ್ ಇದೆ, ಅಲ್ಲಿ ಒಂದು ಬಾರ್ ಕೋಡ್ ಇದೆ, 16-digit ಒಂದು ನಂಬರ್ ಇದೆ, ಅದನ್ನು ಯಾರು ಬೇಕಾದ್ರೆ ಪೊಲೀಸ್ ಆಗ್ಲಿ ಆಟೋ ಆಗ್ಲಿ ಸ್ಕ್ಯಾನ್ ಮಾಡಿದ್ರೆ ಇಡೀ ಮಾಹಿತಿ ನಮಗೆ ಸಿಗುತ್ತೆ. ಆವಾಗ ನೀವು ವೆರಿಫೈ ಮಾಡಬಹುದು ಈ ವೆಹಿಕಲ್ ಒರಿಜಿನಲ್ ಅಲ್ಲ, ಈಗ ಇಡುವಂತ ಬದಲು TVS ಅಂತ ಇದ್ರೆ ಬೋಗಸ್ ವೆಹಿಕಲ್ ಅಂತ ಅಲ್ಲೇ ಗೊತ್ತಾಗುತ್ತೆ ಈಸಿಯಾಗಿ. ಅಂತ ಒಂದು ಒಳ್ಳೆ ಹೊಸ ಪದ್ಧತಿ ಕೇಂದ್ರ ಸರ್ಕಾರ ಜಾರಿ ಮಾಡಿದ್ದಾರೆ. ಕೊನೆಯದಾಗಿ, ರಸ್ತೆ ಸುರಕ್ಷತಾ ಮಾಸಾಚರಣೆಯ ಸಂದರ್ಭದಲ್ಲಿ ನಮ್ಮ ಜನರಿಗೆ ಏನು ಹೇಳುವುದಕ್ಕೆ ಬಯಸ್ತೀರಿ ಈ ರಸ್ತೆಯ ಸುರಕ್ಷತೆ ಬಗ್ಗೆ, ಅವರ ವೈಯಕ್ತಿಕ ಸುರಕ್ಷತೆಯ ಬಗ್ಗೆ ಏನು ಕ್ರಮವನ್ನು ನಾವು ಕೈಗೊಳ್ಬೇಕು ಅಂತ? ನೋಡಿ, ನಾನು ಎಲ್ಲರ ಹತ್ರ ವಿನಮ್ರವಾಗಿ ಹೇಳುವ ಏನಂತಾರೆ, ರಸ್ತೆ ಇರುವುದು ನಿಮ್ಗೋಸ್ಕರ, ರಸ್ತೆಗೋಸ್ಕರ ನೀವು ಇರಬೇಡಿ. ನಿಮ್ಗೋಸ್ಕರ ರಸ್ತೆ ಇರೋದು, ನಿಮ್ಗೋಸ್ಕರ ವಾಹನ ಇರೋದು, ನಿಯಮಗಳು ಇರೋದು ನಿಮ್ಗೋಸ್ಕರ.

ಹುಟ್ಟಿದ ಮಗುವಿಗೆ ಜಳಕ ಮಾಡಿಸುವಾಗ ಹಾಡುವ ಗೋಸಾವಿ ಹಾಡು. ಈಗ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸುವಾಗ ಹಾಡುವ ಹಾಡು. ಹೇಳಬೇಡ ನನ್ನ ಕಂದ ಬೆಣ್ಣಿ ಮಾರಕ ಹೋಗೇನಿ, ಹೇಳಬೇಡ ನನ್ನ ಕಂದ ಬೆಣ್ಣಿ ಮಾರಕ ಹೋಗೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲ ಕಡಗ ತರತೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲ ಕಡಗ ತರತೇನಿ. ಹೇಳಬೇಡ ನನ್ನ ಕಂದ ಮೊಸರು ಮಾರಕ ಹೊಂಟೇನಿ, ಹೇಳಬೇಡ ನನ್ನ ಕಂದ ಮೊಸರು ಮಾರಕ ಹೋಗೇನಿ, ಮೊಸರು ಮಾರಕ ಹೊಂಟೇನಿ ಅಂಗಿ ಕೂಲ ತರ್ತೇನಿ. ಹೇಳಬೇಡ ನನ್ನ ಕಂದ ಮೊಸರು ಮಾರಿ ತರ್ತೇನಿ. ಮುಂದೆ ಕೇಳಿ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸಿ ತೊಟ್ಟಿಲನ್ನು ತೂಗುವಾಗ ಹಾಡುವ ಹಾಡು. ಸೋದು ಬಾಳ ಸೋದು ಸೇವಾ ಸೋದು ತರು ನಾಮ ಪಾಡಿ ಶ್ರೀ ಸೇವಾ ತರು ನಾಮ ಪಾಡಿ ಮಾತಾದರ ಮಣಿರೋ ತುತು ಪೀಲ ಸೋದು ಸೋದು ರೇವಾಲ ಮಾತಾದರ ಮಣಿರೋ ತುತು ಪೀಲ ಕರಿಯಡಿ ಬೇಟಿ ಸರೇ ರಾತ್ರಿ ಪಾಲೇ.